ಸೊ ಮತ್ತೆ 20-20 ಮತ್ತೆ 10-20 ಕಾಂಪ್ಲೆಕ್ಸ್ ಇಂತಹ ರಸಗೊಬ್ಬರಗಳು. ಈ ಹರಳ ರೂಪದ ರಸಗೊಬ್ಬರಗಳನ್ನ ಯಾವ ರೀತಿ ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಭೌತಿಕವಾಗಿ ಅವು ಒಂದೇ ಬಣ್ಣ ಒಂದೇ ಆಕಾರ ಇರಬೇಕು, ಮತ್ತೆ ಹೆಚ್ಚು ಪುಡಿಯಾಗಿರಬಾರದು, ಹೆಚ್ಚು ತೇವಾಂಶ ಆಗಿರಬಾರದು. ನಂತರ ಈ DAP ಸಾಮಾನ್ಯಕ್ಕೆ ತೋರ್ತಂದ್ರೆ ಹರಳುಗಳು ತುಂಬಾ ಗಟ್ಟಿ ಇರ್ತವೆ, ಸೊ ಅವು ಕೈಯಿಂದ ಮುಟ್ ನೋಡಿದ್ರೆ ಅದು ಮುರಿಯೋದೇ ಇಲ್ಲ. ಇದಕ್ಕೆ ಕಲಬೆರಕೆ ಆಗುವಂತ ಸಾಧ್ಯತೆ ಇರೋಂತ ಯಾವು ಸಿಂಗಲ್ ಸೂಪರ್ ಫಾಸ್ಫೇಟ್, ಜಿಪ್ಸಮ್, ಇವು ಬಹಳ ಮೃದುವಾಗಿರ್ತವೆ. DAP ಅಲ್ಲಿ ಇನ್ನೊಂದು ಪರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಬಿಸಿ ಮಾಡುವ ಪರೀಕ್ಷೆ. ಇದು ಸಾಮಾನ್ಯ ರೈತರಲ್ಲಿ ಸಿಗುವಂತ ಒಂದು ತಗಡನ್ನ ತಗೊಂಡು ಅದ್ರ ಮೇಲೆ DAP ಹಾಕಿ ಅದನ್ನ ಬಿಸಿ ಮಾಡಿದಾಗ ಒಂದು ಗ್ಯಾಸ್ ಲೈಟರ್ ಇಂದಾನಾದ್ರು ಈ DAP ಹರಳುಗಳು ಅರಳಕ್ ಶುರು ಆಗುತ್ತೆ. ಯಾವ ರೀತಿ ನೀರಿಗೆ ನಾವು ಸುಣ್ಣ ಹಾಕಿದ್ರೆ ಅರಳಕ್ ಶುರು ಆಗುತ್ತೋ ಆತರ ಅರಳಕ್ ಶುರು ಆಗಿ ಅವನ್ನ ನೀರು ಬಿಟ್ಕೊಂಡ್ಬಿಟ್ಟು ಅದಕ್ಕೆ ಅಂಟ್ಕೊಂಡ್ಬಿಡ್ತಾರೆ ತಗಡೆಗೆ. ತಗಡನ್ನ ತಿರುಗಿಸೋದು ಕೂಡ ಹರಳುಗಳು ಉದುರೋದಿಲ್ಲ. ಆದ್ರೆ ಅದೇ ನಕಲಿ ಆಗಿರ್ತಕ್ಕಂತ ಉಪಯೋಗಿಸತಕ್ಕಂತ ಹರಳುಗಳು ಜಿಪ್ಸಮ್ಮು ಅಥವಾ ಜೇಡಿ ಮಣ್ಣು ಏನಾಗುತ್ತೆ, ಅವು ಬಿಸಿ ಮಾಡಿದಾಗ ಅರಳೋದು ಇಲ್ಲ, ತಗಡೆಗೆ ಅಂಟೋದು ಇಲ್ಲ, ಅಲ್ಲೇ ರೀತಿ ಆಡ್ತಾ ಇರ್ತವೆ. ಈ ರೀತಿ ಬಿಸಿ ಮಾಡೋ ಪರೀಕ್ಷೆಯಿಂದ ಮತ್ತೆ ಹರಳು ಗಟ್ಟಿ ಇರೋದ್ರಿಂದ DAP ಪರೀಕ್ಷೆನ ನಾವು ಮಾಡ್ಕೊಳ್ಬಹುದು. ಇನ್ನ ಮ್ಯೂಲ್ಟಾ ಪೊಟ್ಯಾಶ್ ಇದೆಯಲ್ಲ, ಈ ಒಂದು ರಸಗೊಬ್ಬರದಲ್ಲಿ ಕಲಬೆರಕೆಯನ್ನ ಅಥವಾ ನಕಲಿಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ? ಈ ಮ್ಯೂರೇಟಾ ಪೊಟ್ಯಾಶ್ ಅಲ್ಲಿ ಸಾಮಾನ್ಯವಾಗಿ ಕಲಬೆರಕೆ ಆಗೋದ ಅಂದ್ರೆ ಉಪ್ಪು ಅತಿ ಹೆಚ್ಚು, ಅಥವಾ ಉಪ್ಪನ್ನೇ ನಕಲಿಯಾಗಿ ಮಾರಾಟ ಮಾಡ್ತಾ ಇದಾರೆ. ಈಗ ಪೊಟ್ಯಾಶ್ ಅಂದ್ರೆ ಮಾರಾಟ ಮಾಡ್ತಾ ಇದೆ. ಇದನ್ನ ಹ್ಯಾಕ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಒಂದು ನೀರ್ನಲ್ಲಿ ಕರಗಿಸಿದಾಗ ಪೊಟ್ಯಾಶ್ ಮತ್ತು ಉಪ್ಪು ಕರಗ್ಬಿಡ್ತದೆ, ಕಂಡಿಡಿಯಕ್ಕಾಗಲ್ಲ. ಅದು ಪೆಟ್ರೋಲಿಯಂ ಮ್ಯಾಗ್ನೀಷಿಯಂ ಇಡಬಹುದು. ಸುಮಾರು 35-40 ರಸಗೊಬ್ಬರಗಳು ಏನು ಮಾರಾಟ ಆಗ್ತದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ಸಾರಜನಕದ ಅಂಶ ಅಮೋನಿಯಾ ರೂಪದಲ್ಲಿ ಇರ್ತದೆ. ಸೊ ಇದನ್ನ ಸುಲಭವಾಗಿ ಯಾವ ರೀತಿ ಕಂಡಿಡಬಹುದು ಅಂದ್ರೆ, ರೈತರು ಉದಾಹರಣೆಗೆ DAPನೇ ತಗೋಣ, DAP ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಾರಾಟ ಆಗುತ್ತೆ, ಅದು ಹೆಚ್ಚು ನಕಲಿನೂ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಈ DAPಯಲ್ಲಿ ಸಾರಜನಕ ಇದೆಯೋ ಇಲ್ವೋ, ಅದೇ ರೀತಿ ಬೇರೆ ಯಾವ್ಯಾವ ರಸಗೊಬ್ಬರಗಳು ಸುಮಾರಾಗಿ ರೈತರು ಖರೀದಿ ಮಾಡುವಂತದ್ದು 20-20, 16-20, 10-26, 17-26, 12-22, 13-22, 16 ಈ ರೀತಿ ಹಲವಾರು ರಸಗಳು ಯಾವ್ದ್ರಲ್ಲಿ ಅಮೋನಿಯಾ ರೂಪದ ಸಾರಜನಕ ಇದೆಯೋ, ಇದನ್ನ ಸುಲಭವಾಗಿ ರೈತರಲ್ಲಿ ಇರ್ತಕ್ಕಂತ ಎಲೆ ಅರ್ಕಂತ ಸುಟ್ಟ ಸುಳದಿಂದ ಕಂಡಿಡಬಹುದು ನೋಡಿ. ಯಾವ ರೀತಿ ಅಂತ ಹೇಳಿದ್ರೆ, ಸ್ವಲ್ಪ DAP ರಸಗೊಬ್ಬರನ ಅಂಗೈಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸುಣ್ಣವನ್ನು ಹಾಕಿ ಚೆನ್ನಾಗಿ ತೀಡ್ತು ಅಂತ ಹೇಳಿದ್ರೆ, ತೀಡುವಾಗ ಗಮನಿಸಬೇಕು, ಒಂದು ಈಗಾಗಲೇ ಹೇಳಿದ್ರೆ DAP ತುಂಬಾ ಗಟ್ಟಿಯಾಗಿರುತ್ತಂತ, ಹಾಗಾಗಿ DAP ಬಹಳ ಬೇಗ ಕರಗೋದಿಲ್ಲ. ಅದೇ ನಿಮ್ಗೆ ನಕಲಿ DAP ಅಂದ್ರೆ ಜಿಪ್ಸಮ್ ಇತ್ತು ಅಂತ ಹೇಳಿದ್ರೆ, ನೀವು ತೀಡೋವಾಗ್ಲೇನೆ ಸುಣ್ಣ ನೀರು ಹಾಕಿ ಅದು ಪೇಸ್ಟ್ ತರ ಕರಗೋಗುತ್ತದೆ. ಎರಡನೇದಾಗಿ ಅದನ್ನು ಮೂಗತ್ರ ತಗೊಂಡು ವಾಸನೆ ನೋಡ್ತಾರೆ, ನಿಮ್ಗೆ ಘಾಟ್ ವಾಸನೆ ಬರ್ತದೆ. ಅಂದ್ರೆ ಯಾವಾಗ DAP ಅಸಲಿ ಗೊಬ್ಬರ ನೈಜವಾದ ಗೊಬ್ಬರ ಇದ್ರೆ ಅದ್ರಲ್ಲಿರ್ತಕ್ಕಂತ ಅಮೋನಿಯಾ ಬಿಡುಗಡೆ ಆದಾಗ ನಿಮ್ಗೆ ಘಾಟ್ ವಾಸನೆ ಬರುತ್ತೆ. ಈ ನಕಲಿ ಗೊಬ್ಬರದಲ್ಲಿ ಎಷ್ಟೇ ತೀಡಿದ್ರು ನೀವು ಆ ವಾಸನೆ ಘಾಟ್ ವಾಸನೆ ಬರೋದಿಲ್ಲ. ಇದರಿಂದಾನೇ ಬಹಳ ಸುಲಭವಾಗಿ ಆ DAPಯಲ್ಲಿ ಅಥವಾ ಬೇರೆ ಯಾವುದೇ ಸಾರ್ವಜನಿಕ ಇರುತ್ತಿದ್ದ ರಸಗೊಬ್ಬರದಲ್ಲಿ ಅದು ನಕಲಿನ ಅಸಲಿ ಅಂತ ಕಂಡಿಡ್ಕೊಬಹುದು. ಇನ್ನು ಮುಖ್ಯವಾಗಿ ಕಲಬೆರಕೆ ಅಥವಾ ಈ ನಕಲಿ ಗೊಬ್ಬರ ಅಂತ ಕಂಡು ಬಂದ್ರೆ ರೈತರು ಏನ್ ಮಾಡ್ಬೇಕು ಅಂತೀರಿ? ಈಗಾಗಲೇ ಹೇಳಿದಂತೆ ಬಹಳ ಮುಖ್ಯವಾಗಿ ಖರೀದಿ ಮಾಡಿದ ರಸೀತಿ ಇದಕ್ಕೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿ ದೂರನ್ನ ಕೊಟ್ರೆ ಅವರು ಆ ಮಾರಾಟ ಮಳಿಗೆಗೆ ಭೇಟಿ ಮಾಡಿ ಆ ಒಂದು ಮಾರಾಟ ತಡೆ ಆಜ್ಞೆಯನ್ನು ಕೊಟ್ಟು ಕಾನೂನು ಅನ್ವಯ ಆ ಮಾದರಿನ ಸಂಗ್ರಹಣೆ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಒಂದು ವೇಳೆ ಅಲ್ಲಿ ನಕಲಿ ಅಥವಾ ಕಲಬೆರಕೆ ಅಂತ ಕಂಡು ಬಂದ್ರೆ ಆ ಒಂದು ವಿಶ್ಲೇಷಣಾ ವರದಿಯ ಪ್ರತಿಯನ್ನು ರೈತರಿಗೆ ಕೊಡ್ತಾರೆ. ಆ ರೈತರು ಆ ವಿಶ್ಲೇಷಣಾ ವರದಿ ಪ್ರತಿ ಮತ್ತೆ ಆ ರಸೀದಿಯನ್ನು ತಗೊಂಡು ಗ್ರಾಹಕರ ವೇದಿಕೆಯಲ್ಲಿ ಪರಿಹಾರನ ತಗೊಳ್ಬಹುದು. ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಕೇಂದ್ರ ಕಚೇರಿಯಲ್ಲಿರ್ತಕ್ಕಂತ ಸಹಾಯವಾಣಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಅಲ್ಲಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರೈತ ಬಾಂಧವರೆ, ತಮ್ಗೆ ಈ ರಸಗೊಬ್ಬರದ ಕಲಬೆರಕೆ ಪತ್ತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ TP ಕಿರಣ್ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900313662. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9900313662. ತುಂಬ ಸಂತೋಷ ಕಿರಣ್ ಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ರಸಗೊಬ್ಬರಗಳನ್ನು ಕೊಳ್ಳುವಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಕೈಗೊಳ್ಳಬೇಕಾಗತ್ತೆ, ಮತ್ತು ರಸಗೊಬ್ಬರಗಳ ಕಲಬೆರಕೆ ಮತ್ತು ಈ ನಕಲಿ ಗೊಬ್ಬರಗಳನ್ನು ಹೇಗೆಲ್ಲ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸೇವಾ ಮಾಹಿತಿ: ಅಮ್ಮತ್ತಿ ಒಂಟಿಯಂಗಡಿ ಕಣ್ಣಂಗಲ ಗ್ರಾಮದ ವಾಸಂಜ ಮಾಜಿ ಪಟ್ಟಾಳಕಾರ ಕೋರಂಡ ಪೆಮ್ಮಯ್ಯ ಅಯ್ಯಂಗ ಇಂದು ಮಜ್ಜನ ಮರಣಪಟ್ಟಿತು. ಅಂಬ ದಂಡು ಬಯತ್ರ ಕೋರಂಡ ಪೆಮ್ಮಯ್ಯ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆರ ಉಳಲು ಕಣ್ಣಂಗಲ ಗ್ರಾಮದ ನಡಪ. ಕಲ್ಲೂರು ಗ್ರಾಮದ ನಿವಾಸಿ ಎಂಎಂ ಲಿಂಗರಾಜಪ್ಪ ಅವರು ಇಂದು ನಿಧನರಾಗಿದ್ದು 71 ವರ್ಷ ಪ್ರಾಯದ ಎಂಎಂ ಲಿಂಗರಾಜಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕಾಟಕೇರಿ ಗ್ರಾಮ ನಿವಾಸಿ ಉಡತ್ಮೊಟ್ಟೆಯಲ್ಲಿ ವಾಸವಿದ್ದ ದಿವಂಗತ ಲಿಂಗಯ್ಯನವರ ಪತ್ನಿ ಭಾಗೀರಥಿ ಅವರು ಇಂದು ನಿಧನರಾಗಿದ್ದು ಜ್ಯೋತಿ ಅವರ ತಾಯಿ 68 ವರ್ಷ ಪ್ರಾಯದ ಭಾಗೀರಥಿ ಅವರ ತವರು ಮನೆ ಕೈಮಂದನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಉಡತ್ಮೊಟ್ಟೆಯ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ವಿಶ್ವ ಹೆಪಟೈಟಿಸ್ ದಿನಾಚರಣೆ ಇಂದು ವಿರಾಜಪೇಟೆನ ಸಾರ್ವಜನಿಕ ಆಸ್ಪತ್ರೆಯ ಸಭಾಮಂಡಳಿ ಜಿಲ್ಲಾ ವೈರಲ್ ಹೆಪಟೈಟಿಸ್ ನೋಡಲ್ ಅಧಿಕಾರಿ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಅಲ್ಲಿಂದ ಮಾತಾಡಿ ವೈರಲ್ ಹೆಪಟೈಟಿಸ್ ಕಾಯಿಲೆಯ ಲಕ್ಷಣ, ಅದರ ಗುಣ ಮಾಡುವ ಕ್ರಮ, ತಕಣಿಕಾದ ಎಚ್ಚರಿಕೆಗಳ ಕುರಿತು ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಕಾಯಿಲೆನ ಕುರಿತು ತಿಳುವಳಿಕೆ ಬರೆಸುವ ಕೈ ಕಾಗದನ ಬಿಡುಗಡೆ ಮಾಡಿದ್ರು. ಸಾರ್ವಜನಿಕ ಆಸ್ಪತ್ರೆನ ಡಾಕ್ಟರ್ ಹಂಗೆ ಫಿಜಿಷಿಯನ್ ರಾಜೇಶ್ ಅವು ವೈರಲ್ ಹೆಪಟೈಟಿಸ್ ಕಾಯಿಲೆ ಅಂತ ಹೇಳ್ರೆ ಎಂತ, ಈ ಕಾಯಿಲೆ ಬಂದರೆ ಗುಣ ಮಾಡಿಕೊಂಡು ಹೆಂಗೆ ಅಂತ ಹೇಳೋದರ ಕುರಿತು ಸರಿಯಾದ ಮಾಹಿತಿನ ಕೊಟ್ಟು ಇದೇ ಹೊತ್ತಲ್ಲಿ ಆಸ್ಪತ್ರೆನ ಎಲ್ಲ ಚಾಕ್ರಿದಾರರಿಗೆ ಹಂಗೆ ಒಟ್ಟು 51 ಜನ ಫಲಾನುಭವಿಗಳಿಗೆ ಲಸಿಕೆನ ಕೊಟ್ಟು ಕಾರ್ಯಕ್ರಮದಲ್ಲಿ ಆಸ್ಪತ್ರೆನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಿಂಪಿ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ಪ್ರಜ್ವಲ್ ಲವ್ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಲ್ಲಿಡೀ ಪುಷ್ಯ ನಕ್ಷತ್ರದ ಮಳೆನ ಉಜಿತು ಹಂಗೆ ಕಮ್ಮಿ ಆಟು, ಹಂಗೆ ಗಾಳಿನ ಉಜಿತುನು ಕಮ್ಮಿ ಆಗ್ತಾ ಉಂಟು. ಜನರ ಬದುಕುನು ಸಾಮಾನ್ಯ ಸ್ಥಿತಿಗೆ ಬರ್ತಾ ಉಂಟು. ಇಂದು ಬೆಳಿಗ್ಗೆ 8:30 ಗಂಟೆಗೆ ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 9.56 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದಿಟ್ಟು ಕಳೆದ ವರ್ಷ ಇಂದಿನ ದಿನ 46.68 ಮಿಲಿಮೀಟರ್ ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿಗೆ 20.18 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 3.75, ಪೊನ್ನಂಪೇಟೆ ತಾಲೂಕಿಗೆ 1.95, ಸೋಮರಪೇಟೆ ತಾಲೂಕಿಗೆ 11.20, ಹಂಗೆ ಕುಶಾಲನಗರ ತಾಲೂಕಿಗೆ 10.70 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ಆಗಸ್ಟ್ 2 ಆಶ್ಲೇಷ ನಕ್ಷತ್ರದ ಮಳೆ ಸುರಾದೆ. ಆಗಸ್ಟ್ 15 ನಡೆಯುವ 78 ಸ್ವಾತಂತ್ರ್ಯ ದಿನ ಕೊಂಡಾಡುವ ನಿಟ್ಟಲ್ಲಿ ಯುಕೋ ಮತ್ತೆ ವಾಯ್ಸಾಪ್ ಕೊಡಗುನ ಕೂಡುಕೂಟಲಿ ಇದೇ ಸುರ್ಣಸಲ ನೆಪ್ಪುರ ನಾಳತ್ತು ಮಾಂಜತ ಮೊಟ್ಟೂತ ಹೇಳುವ ಹೊಸ ಕಾರ್ಬಾರ್ನ ನಡೆಸಿಕೆ ತೀರ್ಮಾನ ಮಾಡಿಳು. ಇದೇ ಹೊತ್ತಲ್ಲಿ ಕೊಡಗಿನ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದವರ ಹೋರಾಟನ ಜ್ಞಾನ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅವರ ತ್ಯಾಗನ ತಿಳಿಸಿಕೊಡಿಕಾಗಿ ನೆಪ್ಪುರ ನಾಳತ್ತು ಮಾಂಜದ ಮುಟ್ಟೂತ ಹೇಳುವ ವಿಶೇಷ ಕಾರ್ಬಾರ್ ಆಗಸ್ಟ್ 15 ಮಧ್ಯಾಹ್ನ 2 ಪೊನ್ನಂಪೇಟೆನ ಕ್ಯಾವಿನ್ ಬ್ಯಾಂಕ್ಯೂಟ್ ಹಾಲ್ಲಿ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ನಾಪೋಕುಲ್ನ ನಾಲ್ನಾಡು ಸ್ಪೋರ್ಟ್ಸ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಹಂಗೆ ಕೊಡವ ಸಮಾಜ ರಿಕ್ರಿಯೇಷನ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಇವರ ಕೂಡುಕೂಟಲಿ ಬರುವ ತಿಂಗಳ ಆಗಸ್ಟ್ 7 ಕೊಡವ ಹಂಗೆ ಕೊಡವ ಭಾಷಿಕ ಜನಾಂಗದವಕ್ಕೆ ನಾಪೋಕುಣ್ಣ ಬಿದ್ದಾಟಂಡ ಓಟು ಯಾಕಲಿ ಐಪಣ್ಣೀರ ಐಮೆ ಮತ್ತೆ ಕಳಿ ಪೈಪೋಟಿ ಅಕಾಡೆಮಿನ ಅಧ್ಯಕ್ಷ ಅಜಿನಿ ಕಂಡ ಮಹೇಶ್ ನಾಚಯ್ಯವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಇಸ್ಕೂಲ್ ಕಾಲೇಜಿನ ಮಕ್ಕಳಿಗೆ ಹಂಗೆ ಸಾರ್ವಜನಿಕರಿಗೆ ಹೆಣ್ಣು ಜನರಿಗೆ ತರವರಿ ಪೈಪೋಟಿಗ ನಡೆದದೆ. ನಾಟಿ ಓಟ, ಕೊಡಿನಾಟಿ ಮಡಗುದು, ಉಯ್ಯಾಪಾಟು, ಹಗ್ಗ ಎಳೆಯುವುದು ಸೇರಿದಂಗೆ ತರವರಿ ಪೈಪೋಟಿಗ ಏರ್ಪಾಡಾಟು. ವಿರಾಜಪೇಟೆ ಅಖಿಲ ಕೊಡವ ಸಮಾಜದ 46 ವರ್ಷದ ಮಹಾಸಭೆ ಬರುವ ತಿಂಗಳ ಆಗಸ್ಟ್ 9 ಬೆಳಿಗ್ಗೆ 10 ಗಂಟೆಗೆ ವಿರಾಜಪೇಟೆ ಕಾವೇರಿ ಕಲ್ಯಾಣ ಮಂಟಪ ಸಭಾಪಾಡಿಲಿ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಕೊಡವ ಸಮಾಜ, ಕೊಡವ ಸಮಾಜ ಪೊಮ್ಮಕ್ಕಡ ಕೂಟ ಹಂಗೆ ಕೊಡವಕೇರಿಗಳ ಕೂಡು ಕೂಟಲಿ ಬರುವ ತಿಂಗಳ ಆಗಸ್ಟ್ 3 RT18 ಮಡಿಕೇರಿ ಕೊಡವ ಸಮಾಜ ಸಭಾಪಾಡಿಲಿ ಕಕ್ಕಡ 18 ಕಕ್ಕಡ ನಮ್ಮೆ ಒತ್ತೋರ್ಮೆ ಕೂಟ ಏರ್ಪಾಡಾಟು. ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಹೆಣ್ಮಕ್ಕಳ ಕಾಲೇಜಿಗೆ 2025-26 ಸಾಲಿನ ಸುರುನ ವರ್ಷದ ಬಿಎ ಕ್ಲಾಸ್ಗಳಿಗೆ ಹೆಣ್ಮಕ್ಕಳಿಗೆ ಪುಕ್ಸೆಟ್ಟಾಗಿ ಸೇರಿಕೆ ಅವಕಾಶ ಉಂಟು. ಕಾಲೇಜಿಂದ ಅರ್ಜಿನ ತಕೊಂಡು ತುಂಬಿಸಿದ ಅರ್ಜಿನ ಸರಿಯಾದ ದಾಖಲಾತಿಗಳೊಟ್ಟಿಗೆ ಕೊಡಿಕೆ ನಾಳೆ ಮುಟ ಕಾಲಾವಕಾಶ ಉಂಟು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ 17 ರಾಜ್ಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿದೆ. ಹಂಗೆ ಕೊಡಗು ಜಿಲ್ಲೆನ ಎಲ್ಲ ನ್ಯಾಯಾಲಯಗಳಲ್ಲಿ ಸಹ ಅಂದೇ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿತ್ತ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಯೋ. ಕಾಪಿ ಮಂಡಳಿ ಗೋಣಿಕೊಪ್ಪ ಹಂಗೆ ಪೊನ್ನಪ್ಪಸಂತೆ ಗ್ರಾಮ ಪಂಚಾಯಿತಿ ಇವರ ಕೂಡು ಕೂಟಲಿ 4 ಬೆಳಿಗ್ಗೆ 10 ಪೊನ್ನಪ್ಪಸಂತೆ ಗ್ರಾಮ ಪಂಚಾಯಿತಿನ ಸಮುದಾಯ ಭವನದಲ್ಲಿ ಕಾಪಿ ಕಾರ್ಯಾಗಾರ ಏರ್ಪಾಡಾಟು. ಈ ವರ್ಷ ಬೀಳ್ತಿರುವ ವಿಪರೀತ ಮಳೆಯಿಂದಾಗಿ ಕಾಪಿ ಗಿಡಗಳಿಗೆ ಕೊಳೆ ರೋಗ, ಅದನ್ನು ಹಿಡಿತಕ್ಕೆ ತಾದು ಮತ್ತೆ ಮಂಡಳಿ ಹೊಸದಾಗಿ ಬಿಟ್ಟಿರುವ ಇಂಡಿಯಾ ಕಾಪಿ ಆಪ್ ಹಂಗೆ ಎನ್ಪಿಒಪಿ ಮತ್ತೆ ಕಾಪಿ ಮಂಡಳಿನ ಸೇವೆಗಳ ಕುರಿತು ವಿಜ್ಞಾನಿಗ ಮಾಹಿತಿನ ಕೊಟ್ಟವೆ. ಕಾಪಿ ಬೆಳೆಗಾರರು ಇದರ ಲಾಭನ ಪಡ್ಕೊಳಕ್. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಕಳೆದ 20 ವೈದ್ಯಕೀಯ ಸೇವೆಯಲ್ಲಿ ಹಲ್ಲು ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬಯಲುಕುಪ್ಪೆ. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ವಿರಾಜಪೇಟೆ ತಾಲೂಕು ಬೇಟೋಳಿ ಗ್ರಾಮ ಪಂಚಾಯಿತಿಯ ಹೆಚ್ಚುವರಿ ಬಸವ ವಸತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಾಮೀಣ ಹೆಚ್ಚುವರಿ ಯೋಜನೆಯಡಿ ನೀಡಲಾಗಿರುವ ಮನೆಗಳಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಇದೇ ದಿನಾಂಕ 30 ಬುಧವಾರ ಪೂರ್ವಾಹ್ನ 10:00 ರಾಮನಗರದ ಕುದುಪಾಡಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿದೆ. ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಎಎಂ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಟಿಜೆ ಆನಂದ್ ಅವರ ಸಮ್ಮುಖದಲ್ಲಿ ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಜರುಗಲಿರುವ ಈ ವಿಶೇಷ ಗ್ರಾಮ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಹಿಳಾ ಹಾಗೂ ಪುರುಷ ಸಂಘಗಳ ಪದಾಧಿಕಾರಿಗಳು, ವಸತಿ ರಹಿತರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಬೇಟೋಳಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಅಲ್ವೇ ಪದ್ಮ, ನಿಮ್ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ. ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಓಡ್ತಾ ಇದೆ. ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ. ಆಗ ಹೆಚ್ಚುವರಿ ವಿದ್ಯುತ್ ಅನ್ನ 25 ಸೆಸ್ಕಾಂಗೆ ಮಾರಿ ಆದಾಯನು ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415552. 9986415552. ಓಕೆ ಅಲ್ಲ? ಜುಲೈ 15 ನಿಧನರಾದ ಮರಗೋಡು ಅಮ್ಮೆಮನೆ ಲೋಕನಾಥ ಅವರ ಪತ್ನಿ ಶೇಷಮ್ಮ ಅವರ ತಿಥಿಕರ್ಮಂತರ ಇದೇ 30 ಬುಧವಾರ ಪೂರ್ವಾಹ್ನ 11 ಮರಗೋಡು ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಅಮ್ಮೆಮನೆ ಲೋಕನಾಥ, ಮಗ ಚಿಕ್ಕಣ್ಣ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹಾಗೂ ಕುಶಾಲನಗರದಲ್ಲಿ ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇ. ಓದಿಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ವಿಶ್ವ ಹೆಪಟೈಟಿಸ್ ದಿನ ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ನಡೆದಿತ್ತು. ಜಿಲ್ಲಾ ವೈರಲ್ ಹೆಪಟೈಟಿಸ್ ನೋಡಲ್ ಅಧಿಕಾರಿ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಇಂಗ ಅಧ್ಯಕ್ಷತೆ ವಹಿಸಿತು. ಅಲ್ಲಿಂದ ತಕ್ಕ ಪರ್ನವು ವೈರಲ್ ಹೆಪಟೈಟಿಸ್ ರೋಗೋತ್ತರ ಲಕ್ಷಣ ಚಿಕಿತ್ಸೆ ಪಿನ್ಯ ಆಂಡಕ್ರಮತ್ರ ಬಗ್ಗೆ ಅರಿಚಿಟ್ಟತ್ತು. ಕಾರ್ಯಕ್ರಮ ಆನದು ಸಾರ್ವಜನಿಕ ಆಸ್ಪತ್ರೆದ ಎಲ್ಲಾ ಮುಂಚೂಣಿ ಸಿಬ್ಬಂದಿಯಕ್ಕ ಹೆಪಟೈಟಿಸ್ ಲಸಿಕೆಯನ್ನ ಕೊಡ್ತತ್ತು. ಈ ವೈರಲ್ ಹೆಪಟೈಟಿಸ್ ದಿನಾಚರಣೆಯನ್ನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಇಂಗಳ ಮಾರ್ಗದರ್ಶನದಲ್ಲಿ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಹಾಜರಿಂಜತ್ತು. ಇದೇ ಆಗಸ್ಟ್ 15 ನಂಗಳ ದೇಶತ್ರ 68ನೇ ಸ್ವಾತಂತ್ರ್ಯ ನಾಳಾಂಡನ ಕೊಂಡಾಡುವ ನಾಯರತ್ ಯುಕೋ ಪಿನ್ಯ ವಾಯ್ಸ್ ಆಫ್ ಕೊಡಗು ಇಂಡ ಕೂಟಾದ ನೆಲ ಇದೇ ಆದ್ಯವಾಯಿತು. ನೆಪ್ಪುರ ನಳತ್ ಮಾಂಜತ ಮೊಟ್ಟ ಎವರ್ ಲಾಸ್ಟಿಂಗ್ ಫುಟ್ ಪ್ರಿಂಟ್ಸ್ ಇನ್ ದ ಶ್ಯಾಡೋ ಆಫ್ ಮೆಮೊರೀಸ್ ಅನ್ನೋ ಪುದಿಯ ತರತ್ರ ಕಾರ್ಬಾರ ನಡೆತಕ್ಕೆ ಏರ್ಪಾಡು ಮಾಡಿತು. ಈಗಳಿಗೆಲು ಕೊಡಗರ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ನೆಪ್ಪುರ ಮರೆಲು ಉಳ್ಳ ಈ ನಾಡರ ನೇರಾನ ಸ್ವಾತಂತ್ರ್ಯ ಪಡೆಯಾಳಿಗಳ ಪಿನ್ಯ ಐಂಡ ಸ್ವಾರ್ಥ ಇಲ್ಲದ ನೈಪುನ ಅರ್ಜಿತು ಐಂಗಳ ಕೊಂಡಾಡೋಕು ಜ್ಞಾನ ಮಾಡಿತು. ಆ ಪೋಲ ನೆಪ್ಪುರ ನಳತ್ ಮಾಂಜತ ಮೊಟ್ಟ ಫ್ಯೂಷನ್ ಆಫ್ ಹಿಸ್ಟ್ರಿ ಮ್ಯೂಸಿಕ್ ಅಂಡ್ ಪೇಟ್ರಿಯಾಟಿಸಂ ಅನ್ನುವ ವಿಶೇಷಪಟ್ಟ ಕಾರ್ಬಾರ್ ಆಗಸ್ಟ್ 15 ಕೆವಿನ್ ಬ್ಯಾಂಕೆಟ್ ಹಾಲ್ ಸಾಯಿ ಶಂಕರ್ ಸ್ಕೂಲ್ ಪೊನ್ನಂಪೇಟ್ ಇಲ್ಲಿ ಮಜ್ಜನ ದಂಡು ಗಂಟೆ ಮೀದ ನಡಪಾಂದ ಅರಿಚಿಟ್ಟಿತು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಆದ ಮೇಲೆ 13 ಕೊಡಗು ಜಿಲ್ಲೆಯ ಬೋರೆ ಬೋರೆ ಹಂತತ್ರ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡಪ. ಸಾರ್ವಜನಿಕಂಗ ತಂಗಡ ವ್ಯಾಜ್ಯ ಪೂರ್ವ ಪಿನ್ಯ ನ್ಯಾಯಾಲಯದಲ್ಲಿ ಬಾಕಿ ಉಳ್ಳ ಪ್ರಕರಣಕ್ಕೆ ಪರಿಹಾರ ಕಂಡೋಕ್ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲೋರ ಅವಕಾಶವಾಯಿತುಂಡು. ಪ್ರತಿದಿನ ರಾಜ್ಯತ್ರ ಎಲ್ಲಾ ನ್ಯಾಯಾಲಯದಲ್ಲಿ ಪಿನ್ಯ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ರ ಸಂಬಂಧಪಟ್ಟ ನಿಕೆ ಪೂರ್ವಭಾವಿ ಬೈಟೆಕ್ ವಿಡಿಯೋ ಕಾನ್ಫರೆನ್ಸ್ ಮೀದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಎಸ್ಒಪಿ ನಿಯಮತ್ರನಿಕೆ ನಡಪ. ಅವರ ಮಾಹಿತಿಕ್ಕ 08-7-7-3 ಇಲ್ಲಿ ಸಂಪರ್ಕ ಮಾಡಲೊಂದು ಹಿರಿಯ ಸಿವಿಲ್ ನ್ಯಾಯಾಧೀಶಂಗ ಪಿನ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅಂಗ ಅರಿಚಿಟ್ಟಿತ್ತು. ವಿರಾಜಪೇಟೆಯ ಅಖಿಲ ಕೊಡವ ಸಮಾಜತ್ರ 46ನೇ ವಾರ್ಷಿಕ ಮಹಾಸಭೆ ಆಗಸ್ಟ್ 9 ಪೊಲಕ 10 ವಿರಾಜಪೇಟೆಯ ಕಾವೇರಿ ಕಲ್ಯಾಣ ಮಂಟಪತ್ರ ಸಭಾಂಗಣದ ನಡಪ. ಈ ಸಭೆ ಸಮಾಜತ್ರ ಅಧ್ಯಕ್ಷ ಪಿನ್ಯ ದೇಶ ತಕ್ಕಂಗಳಾನ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಇಂಗಳ ಅಧ್ಯಕ್ಷತೆಯಲ್ಲಿ ನಡಪದುಂಡು. ಕಾಫಿ ಮಂಡಳಿ ಗೋಣಿಕೊಪ್ಪ ಪಿನ್ಯಾ ಪೊನ್ನಪ್ಪ ಸಂತೆ ಗ್ರಾಮ ಪಂಚಾಯಿತಿ ಇಂಗಡ ಕೂಡುಕೂಟತ್ತು.